ಬಿತ್ತನೆ ಪೂರ್ವ ಸಮಯದಲ್ಲಿ ಭೂಮಿಯ ಸಿದ್ಧತೆ ಈ ಬಗ್ಗೆ ಡಾಕ್ಟರ್ ಶುಭಶ್ರೀ ಇವರೊಂದಿಗಿನ ಸಂದರ್ಶನವನ್ನು ಆಲಿಸಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹ್ಯಾಚ್ ಗೌಡ. ನಮ್ಮ ನಾಳಿನ ಕೃಷಿರಂಗದಲ್ಲಿ ಕೃಷಿಯಲ್ಲಿ ಗುಣಮಟ್ಟದ ಬೀಜದ ಪ್ರಾಮುಖ್ಯತೆ ಈ ಬಗ್ಗೆ ಡಾಕ್ಟರ್ ಸಿದ್ಧರಾಜು ಅವರೊಂದಿಗಿನ ಸಂದರ್ಶನವನ್ನು ಆಲಿಸುತ್ತೀರಿ. ಮಹಾಭಾರತ ಹೀಗೆಂದಿದೆ: ಊರಲ್ಲೊಂದು ಕೆರೆ ಇದ್ದರೆ ಅದು 10 ಬಾವಿಗಳಿಗೆ ಸಮಾನ, ಒಂದು ಸರೋವರವಿದ್ದರೆ ಅದು 10 ಕೆರೆಗಳಿಗೆ ಸಮಾನ, ಓರ್ವ ಮಗ ಅಥವಾ ಮಗಳು 10 ಸರೋವರಗಳಿಗೆ ಸಮಾನ, ಊರಲ್ಲೊಂದು ಮರವಿದ್ದರೆ ಅದು 10 ಮಕ್ಕಳಿಗೆ ಸಮಾನ. ಗಿಡಮರಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಗಿಡ ಮರ ಬೆಳೆಸಿ ಜೀವ ಸಂಕುಲ ಉಳಿಸಿ. ಇದು ಆಕಾಶವಾಣಿ ಬೆಂಗಳೂರು. ಕೃಷಿರಂಗದಲ್ಲಿ ಇನ್ನೀಗ ಕೇಳೋಣ ತುರುವೇಕೆರೆ ತಾಲೂಕು ದಂಬೆಘಟ್ಟದ ದಾನಮ್ಮ ಮತ್ತು ಸಂಗಡಿಗರು ಹಾಡಿರುವ ಸೋಬಾನೆ ಪದಗಳು. ಶೋಭನಂಬೋದೆ ಶಿವನಿಗೆ ಶೋಭನಂಬೋದೆ ಶಿವನಿಗೆ ಶೋಭನ ಶೋಭನೇಳದು ಮೊದಲೇ ಸೊಲ್ಲಾನೆತ್ತದು ಮೊದಲೇ ಶೋಭನವೇ ಮೆಲ್ಲಗೆ ಬಾರೆ ಸಾರಸ್ವತಿ ಮೆಲ್ಲಗೆ ಬಾರೆ ಸಾರಸ್ವತಿ ಮೆಲ್ಲಗೆ ಬಾರೆ ಮೆಲ್ಲಗೆ ಬಾರೆ ಸಾರಸ್ವತಿ ಮೆಲ್ಲಗೆ ಬಾರೆ ಸರಸ್ವತಿ ನಮದನಿ ಶೋಭನವೇ ಮಲ್ಲಿಗೆ ಸರವ ತೋಗಾದ ಮಲ್ಲಿಗೆ ಸರವ ತೋಗಾದಂಗೆ ಶೋಭನಿಗೆ ಸರವ ತೋಗಾದಂಗೆ ಮಲ್ಲಿಗೆ ಸರವ ತೋಗಾದಂಗೆ ಶೋಭನಿ ಗೋದಮ್ಮ ಮಲ್ಲಿಗೆ ಮಡಿಯೋಳೆ ಶೋಭನವೇ ಲಲ್ಲೆರ ಕಡುದ ನಾಡಾವೀನ ನಲ್ಲೆರ ಕಡದ ನಾಡಾವೀನ ಶೋಭನಂಬೋದೇ ಶಿವಾನಿ ಶೋಭನಂಬೋದೇ ಶಿವಾನಿಗೆ ಅಳ್ಳ ಕೊಳುದಾಗೆ ಮುರುಜ ಜೀವನದಾಗೆ ಶೋಭನವೇ ಮೆಲ್ಲಗೆ ಬಾರೆ ಸಾರ ಮೆಲ್ಲಗೆ ಬಾರೆ ಸಾರಸ್ವತಿಯೇ ಮೆಲ್ಲಗೆ ಬಾರೆ ಸಾರಸ್ವತಿಯೇ ಮೆಲ್ಲಗೆ ಬಾರೆ ಸಾರಸ್ವತಿಯೇ ಮೆಲ್ಲಗೆ ಬಾರೆ ಸರಸ್ವತಿ ನಮ್ಮ ದನಿ ಶೋಭನವೇ ಮಲ್ಲಿಗೆ ಸರವ ತೋಗ ಮಲ್ಲಿಗೆ ಸರವ ತೋಗ ಮಲ್ಲಿಗೆ ಸರವ ತೋಗಾದಂಗೆ ಮಲ್ಲಿಗೆ ಸರವ ತೋಗಾದಂಗೆ ಶೋಭನಂಬೋದೇ ಶಿವಾನಿಗೆ ಶೋಭನಂಬೋದೇ ಶಿವಾನಿಗೆ ಶೋಭನಂಬಾದು ಎಲ್ಲಿ ಹುಟ್ಟಿದ ಶಿವನೇ ಶೋಭನವೇ ಬೆಂಗಳೂರು ಪೇಟೆ ಮೊಳೆ ಬೆಂಗಳೂರು ಪೇಟೆ ಮಾಳೆಗೆಲ್ಲಿ ಬೆಂಗಳೂರು ಪೇಟೆ ಮಾಳೆಗೆಲ್ಲಿ ಬೆಂಗಳೂರು ಪೇಟೆ ಮಾಳೆಗೆಲ್ಲಿ ಬೆಂಗಳೂರು ಪೇಟೆ ಮಳಿಗೆಯ ಒಳಗಡೆ ಶೋಭನವೇ ಸೊಲ್ಲು ಸೋತಿದ್ದ ಪಾದ ನೋಡಲು ಸೋತಿದ್ದ ಪಾದ ಶಿವನೇ ಶೋಭನವೇ ಬೆಂಗಳೂರು ಪೇಟೆ ಹಾರ ಮಲ್ಲೆ ಬೆಂಗಳೂರು ಪೇಟೆ ಹಾರ ಮೋತಿನ ಚಂಚವಳ ತೊಡಿ ಮೋತಿನ ಚಂಚವಳ ತೊಡೆ ಮೇಲೆ ಮೋತಿನ ಚಂಚವಳ ತೊಡೆ ಮೇಲೆ ಮೋತಿನ ಚಂಚವಳ ತೊಡೆ ಮೇಲೆ ಮೋತಿನ ಚಂಚವಳ ತೊಡೆ ಮೇಲಿದ್ದ ಗಂಡ ಶೋಭನವೇ ಬಿನ್ನಾಣ ದಸಿಯ ಬಾರ ಬಿನ್ನಾಣ ದಸಿಯ ಬಾರ ದಾಳೆ ಬಿನ್ನಾಣ ದಸಿಯ ಬಾರ ನಾಣ ದಸಿಯ ಬಾರ ದಾಳೆ ಗಿರಿ ಚಂದ ಗಿರಿ ಅಂದ ಚಂದದ ಗಿರಿ ಶೋಭನವೇ ಅಂದ ಚಂದದ ತೀರಾಪತಿ ಅಂದ ಚಂದದ ತೀರಾಪತಿ ಅಂದ ಚಂದದ ತೀರಾಪತಿ ಅಂದ ಚಂದದ ತೀರಾಪತಿ ಅಂದ ಚಂದದ ತಿರುಪತಿ ತಿಮ್ಮಪ್ಪನ ಶೋಭನವೇ ನೋಡಿ ಬಂದ ಸಿಯ ಬಾರ ನೋಡಿ ಬಂದ ಸಿಯ ಬಾರ ನೋಡಿ ಬಂದ ಸಿಯ ಬಾರ ನೋಡಿ ಬಂದ ಸಿಯ ಬಾರ ಸೇಬರಿಯಳ ಕೈಲಿ ಹನ್ನೆಡ ಕಡೆ ಬಿಳಿಯಲೆ ಶೋಭನವೇ ಮೋತಿನ ಚಂಚವಳ ತೊಳಿಯೇ ಮೋತಿನ ಚಂಚವಳ ತೊಳೆಯ ಮೇಲೆ ಮೋತಿನ ಚಂಚವಳ ತೊಡಿ ಮೇಲಿಟ್ಟ ಗಂಡ ಶೋಭನವೇ ಅವರತ್ತೆ ಬಂದ ಸಿಯ ಬಾರ ಅತ್ತೆ ಬಂದ ಸಿಯ ಬಾರ ದಾಳೆ ಬಂದ ಸಿಯ ಬಾರ ಅತ್ತೆ ಬಂದ ಸಿಯ ಬಾರ ದಾಳೆ ಗಿರಿ ಚಂದ ಗಿರಿ ಅಂದ ಚಂದದ ಗಿರಿ ಶೋಭನವೇ ಅಂದ ಚಂದದ ಚಿಂಚನಗಿರಿ ಅಂದ ಚಂದದ ಚುಂಚನಗಿರಿ ಅಂದ ಚಂದದ ಚಿಂಚನಗಿರಿ ಅಂದ ಚಂದದ ಚುಂಚನಗಿರಿ ಅಂದ ಚಂದದ ಚಿಂಚನಗಿರಿ ಬೈರೂನ ಶೋಭನವೇ ನೋಡಿ ಬಂದ ಸಿಯ ಬಾರ ನೋಡಿ ಬಂದ ಸಿಯ ಬಾರ ದಾಳೆ ನೋಡಿ ಬಂದ ಸಿಯ ಬಾರ ನೋಡಿ ಬಂದ ಸಿಯ ಬಾರ ಎದು ಮಣಿ ಬಂದ ಮೇಲೆ ಚವರಿಗೂ ಬಂದ ಶೋಭನವೇ ಅವ್ರ ಎತ್ತಮ್ಮ ಗಾಣಿ ಬೇರೆ ಶಾಲೆ ಎತ್ತಮ್ಮ ಕಾಣೆ ಬೇರೆ ಶಾಲೆ ತಮ್ಮ ಗಾಣಿ ಬೇರೆ ತಮ್ಮ ಕಾಣೆ ಬೇರೆ ಶಾಲೆ ಎದು ಮಣಿ ಬಂದ ಮೇಲೆ ಚವರಿಗೂ ಬಂದ ಶೋಭನವೇ ಅವ್ರ ತಾಯಮ್ಮ ಗಾಣಿ ಬೇರೆ ತಾಯಮ್ಮ ಕಾಣೆ ಬ್ಯಾರೆ ಶಾಲೆ ತಾಯಮ್ಮ ಗಾಣೆ ಬ್ಯಾರೆ ಶಾಯಮ್ಮ ಕಾಣೆ ಬ್ಯಾರೆ ಶಾಲೆ ತಾಯಮ್ಮ ಗಾಣಿ ಬೇರೆ ಶಾಲೆ ಕಂದಣ್ಣ ಶೋಭನವೇ ಮುತ್ತಿನ ಬಚ್ಚಲಿಗೆ ನಾಡಾದ ಮುತ್ತಿನ ಬಚ್ಚಲಿಗೆ ನಾಡ ಮುತ್ತಿನ ಬಚ್ಚಲಿಗೆ ನಾಡ ಮುಚ್ಚಿನ ಬಚನಗೆ ನಾಡಾದ ಮುಚ್ಚಿನ ಬಚ್ಚಲಿಗೆ ನಡುದಾನೆ ಕಂದಣ್ಣ ಶೋಭನವೇ ಅವರತ್ತೆಯ ಮಗಳೇ ಬೋರಬೇ ಅತ್ತೆಯ ಮಗಳೇ ಬೋರಬೇ ಅತ್ತೆಯ ಮಗಳೇ ಬೋರಬೇ ಅತ್ತೆಯ ಮಗಳೇ ಬೋರಬೇ ಅವರತ್ತೆಯ ಮಗಳೇ ಬರಬೇಕು ಮಧುವಣ್ಣ ಶೋಭನವೇ ನೀಲ ದೊಂಗುರುವ ಗೇಲಾಬೇ ನೀಲ ದೊಂಗುರುವ ಗೇಲಾಬೇ ನೀಲ ದೊಂಗುರುವ ಗೇಲಾಬೇ ನೀಲ ದೊಂಗುರುವ ಗೇಲಾಬೇ ಶೋಭನಂಬೋದೇ ಶಿವಾನಿ ಶೋಭನಂಬೋದೇ ಶಿವಾನಿ ಎಳ್ಳು ಜೀರಿಗೆ ಬೆರೆಸಿ ಪುತ್ರ ಕೈಲಿ ಕೊಟ್ಟು ಶೋಭನವೇ ಸಾವುರು ಸಂತಾನ ಬೇಳೆ ಸಾವುರು ಸಂತಾನ ಬೇಳೆ ಸಾವುರು ಸಂತಾನ ಬೇಳೆ ಸಾವರು ಸಂತಾನ ಬೆಳೆಯ ಸಾವರು ಸಂತಾನ ಬೆಳೆಲೆಂದಾರೋ ವಯ್ಯ ಸೋಬನವೇ ಬಾಲೆ ಮಡ ಮೇಲೆ ಬೇಡೋ ಎಂದ ಬಾಲೆ ನಡ ಮೇಲೆ ಬೇಡೋ ಬಾಲೆ ಮಡ ಮೇಲೆ ಬೇಡೋ ಎಂದ ಬಾಲೆ ನಡ ಮೇಲೆ ಬೇಡೋ ಸೋಬನಂಬೋದೆ ಶಿವಾ ದಡಟ್ಟೆ ಮೇಲೆ ಜೇನೇವ ದಡಟ್ಟೆ ಮೇಲೆ ಜೇನೇವ ದಡಟ್ಟೆ ಮೇಲೆ ಜೇನೇವ ದಡಟ್ಟೆ ಮೇಲೆ ಜೇನೇವ ದಡಟ್ಟೆ ಮೇಲೆ ಜನಿವಾರಾಕಿ ಗಂಡ ಸೋಬನವೇ ಬಾಲಿಗೆ ದಾರೆ ಯಾರೇ ಬಾಲಿಗೆ ದಾರೆ ಯಾರಾದ ಬಾಲಿಗೆ ದಾರೆ ಯಾರೇ ಬಾಲಿಗೆ ದಾರೆ ಯಾರೇ ಬಾಲಿಗೆ ದಾರೆ ಯರಿಶಾನೆ ಅರುವಯ್ಯ ಸೋಬನವೇ ಸಾವಿರ ಸಂತಾನ ಬೆಳೆ ಸಾವಿರ ಸಂತಾನ ಬೆಳೆ ಸಾವಿರ ಸಂತಾನ ಬೆಳೆ ಸಾವಿರ ಸಂತಾನ ಬೆಳೆ ಒಂದು ಚಿಪ್ಪು ಬಾಳೆಹಣ್ಣು ಯಾಗೆ ಮುರಿಯಲೆ ಮಯಸೋರ ಮಲ್ಲಿಗೆ ಹೂವ ಯಾಗೆ ಮಡಿಯಲೆ ಒಂದು ಚಿಪ್ಪು ಬಾಳೆಹಣ್ಣ ಯಾಗೆ ಮುರಿಯಲೆ ಮೈಸೋರ ಮಲ್ಲಿಗೆ ಹೂವ ಯಾಗೆ ಮಡಿಯಲೆ ಮೈಸೋರ ಮಲ್ಲಿಗೆ ಹೂವ ಯಾಗೆ ಮಡಿಯಲೆ ಹುಟ್ಟಿದ್ದು ತುರು ದೇಶ ಬೆಳೆದಿದ್ದು ಮಲೆನಾಡೋ ಬಂದೋ ಸೇರೆದ್ದೋ ಮಯ ಸೋರೋ ಸೇರೆದ್ದೋ ಮಯ ಸೋರೋ ಬಂದೋ ಸೇರೆದ್ದೋ ಮಯ ಸೋರೋ ಸೇರೆದ್ದೋ ಮಯ ಸೋರೋ ಬಂದೋ ಚಮಂಡೆ ನೆಲಗಂಡ ಚಮಂಡೆ ನೆಲಗಂಡ ಚಮಂಡೆ ನೆಲಗಂಡ ಚಮಂಡೆ ನೆಲಗಂಡ ಅಮ್ಮ ಚಮಂಡೆ ನೆಲಗಂಡಳ ಅವಳಿಗ ಗೆಜ್ಜೆ ಕಾಲಿನ ಮಗದೀರ ಕಾಲಿನ ಕಾಲೇನ ಮಗದೇರ ಕಾಲೇನ ಮಗದೇರ ಜಜೆ ಕಾಲೀನ ಮಗದೀರ ಚಾಮಂಡೆ ಅರಮನೆಯಿಂದ ಕರಿಶಾಳೆ ಮನೆಯಿಂದ ಕರಿಶಾಳೆ ಅರಮನೆಯಿಂದ ಕರಿಶಾಳೆ ಮನೆಯಿಂದ ಕರಿಶಾಳೆ ಅರಮನೆಯಿಂದ ಕರಿಶಾಳೆ ಮೇಲೆ ಮೆರವಣಿಗೆ ಮೇಲೆ ಮೆರವಣಿಗೆ ಆನೆಯ ಮೇಲೆ ಮೆರವಣಿಗೆ ಮೇಲೆ ಮೆರವಣಿಗೆ ಆನೆ ಮೇಲೆ ಮೆರವಣಿಗೆ ಹಂಬರದಿಂದ ಬರುವಾಗ ಅವಳು ಬೆಳ್ಳಿ ಮಂಟಪಕ್ಕೆ ವರುಟಾಳೆ ಮಂಟಪಕ್ಕೆ ವರುಟಾಳೆ ಬೆಳ್ಳಿ ಮಂಟಪಕ್ಕೆ ವರುಟಾಳೆ ಮಂಟಪಕ್ಕೆ ವರುಟಾಳೆ ಬೆಳ್ಳಿ ಮಂಟಪಕ್ಕೆ ವರುಟಾಳೆ ಚಾಮಂಡಿ ಕೈಯಲ್ಲಿ ತಿರುಸೋಲವ ಇಡಗಂಡ ತಿರುಸೋಲವ ಇಡಗಂಡ ಕೈಯಲ್ಲಿ ತಿರುಸೋಲವ ಇಡಗಂಡ ತಿರುಸೋಲವ ಇಡಗಂಡ ಕೈಯಲ್ಲಿ ತಿರುಸೋಲ ಕೊರಳಲಿ ರುದ್ರಾಕ್ಷಿಯ ಅವಳು ಹುಲಿಯ ಮೇಲೆ ಬರುತ್ತಾಳೆ ಮೇಲವಳು ಬರುತ್ತಾಳೆ ಹುಲಿಯ ಮೇಲವಳು ಬರುತ್ತಾಳೆ ಮೇಲವಳು ಬರುತ್ತಾಳೆ ಒಂದು ಚುಪ್ಪು ಬಾಳೆಹಣ್ಣು ಯಾಗೆ ಮುರಿಯಲೆ ಮೈಸೂರ ಮಲ್ಲಿಗೆ ಹೂವ ಯಾಗೆ ಮಡಿಯಲೆ ಚುಪ್ಪು ಬಾಳೆಹಣ್ಣ ಯಾಗೆ ಮುಡಿಯಲೇ ಮೈಸೂರ ಮಲ್ಲಿಗೆ ಹೂವಯಾಗೆ ಮಡಿಯ ಮೈಸೂರ ಮಲ್ಲಿಗೆ ಹೂವಯಾಗೆ ಮಡಿಯಲೇ ಸೋರ ಮಲ್ಲಿಗೆ ಹೂವಯಾಗೆ ಮಡಿಯಲೇ ಮುದ್ದು ಚಮಂಡಿ ನಿನ್ನೆದ್ದೋ ಬರಮ್ಮ ತಾಯೇ ಬಂದಾರೆ ನಿನಗೆ ಶಿವನಾಡೆ ಬಂದಾರೆ ನಿನಗೆ ಬಂದರೆ ನಿನಗೆ ಶಿವನಾಣೆ ನಿನಗೆ ಶಿವನಾಣೆ ಎದ್ದೋ ಬಂದರೆ ನಿನಗೆ ಶಿವನಾಣೆ ಸೀರೌದ ಭಕ್ತರು ಬಂದಾರೆ ದಯವಾಗಿ ಬಂದಾರೆ ದಯವಾಗಿ ಭಕ್ತರು ಬಂದಾರೆ ದಯವಾಗಿ ಬಂದಾರೆ ದಯವಾಗಿ ಮುದ್ದು ಚಮಂಡಿ ದೇವಿ ಇದ್ದಾಳೆ ಇಲ್ಲವೇ ಸದ್ದೋ ಇಲ್ಲವಲ್ಲೇ ತೋರಮ್ಮ ಸಬಿಗೆಲ್ಲ ತೋರಮ್ಮ ಸಬಿಗೆಲ್ಲ ಸದ್ದ ತೋರಮ್ಮ ಸಬಿಗೆಲ್ಲ ತೋರಮ್ಮ ಸಬಿಗೆಲ್ಲ ಅಳ ಕರ್ಕಂಡು ಕಳೆಯ ನೋದಿ ಕಂಡು ಬನ್ನಿಯ ಮರುದ ನೆರಳಿಗೆ ಮರುದ ನೆರಳಿ ಬನ್ನಿಯ ಮರುದ ನೆರಳಿಗೆ ಮರುದ ಬನ್ನಿಯ ಮರುದ ನೆರಳಿ ಗೊರಟಾಳಲ್ಲೇ ಬನ್ನಿಯ ಮರವ ಕಡಿಶಾಳೆ ಮರವ ಕಡಿಶಾಳೆ ಬನ್ನಿಯ ಮರವ ಕಡಿಶಾಳೆ ಮರವ ಕಡಿಶಾಳೆ ಬನ್ನಿ ಮರ್ಮುಟ್ಟಿದ ಬಾಣ ಯಮಗೀರಿಂದ ಚೇ ಯಮಗೀರಿಂದ ಚೇ ಮಳಿಗಾವೆ ಬಟ್ಟ ಚಾಮಂಡಿ ತಾಯಿ ತುರಬಿಗೆ ಮಂಡಿ ತಾಯಿ ತುರಬಿಗೆ ಚಾಮಂಡಿ ತಾಯಿ ತುರಬಿಗೆ ಮಂಡಿ ತಾಯಿ ತುರಬಿಗೆ ದೂರಲು ದೇಶದಿಂದ ಹೆಣ್ಣು ಮಕ್ಕಳು ಬಂದಿದೀವಿ ತೆರೆಯಮ್ಮ ನಿನ್ನ ವಳಿಗಣ್ಣ ತೆರೆಯಮ್ಮ ನಿನ್ನ ವಳಿಗಣ್ಣ ತೆರೆಯಮ್ಮ ನಿನ್ನ ಮುರುಗ ಮಲ್ಲಿಗೆಯ ಮಡಿಸೇವೋ ಮಲ್ಲಿಗೆಯ ಮಡಿಸೇವೋ ಮುರುಗ ಮಲ್ಲಿಗೆಯ ಮಡಿಸೇವೋ ಮಲ್ಲಿಗೆಯ ಮಡಿಸೇವೋ ಮುರುಗ ಮಲ್ಲಿಗೆ ಹೂವ ಮಡಿಸೇವು ಚಾಮಂಡಿ ತೆರೆಯಮ್ಮ ನಿನ್ನ ವಳಿಗಣ್ಣ ಅಮ್ಮ ನಿನ್ನ ವಳಿಗಣ್ಣ ತೆರೆಯಮ್ಮ ನಿನ್ನ ವಳಿಗಣ್ಣ ಅಮ್ಮ ನಿನ್ನ ತೆರೆಯಮ್ಮ ನಿನ್ನ ಒಳಗಣ್ಣಿನ ಭಾವಕ್ಕೆ ದರ್ಶನಕ್ಕಾಗಿ ನಾವು ನಿಂದ ಶಾ